ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವು ಕನ್ನಡವಾಗಿರಲಿ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂಬ ಅರಿವು ನಮಗಿರಲಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೇಳಿ ಕೃಷಿ ರಂಗ ಕಾರ್ಯಕ್ರಮವನ್ನು. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ನಿರ್ವಹಣಾ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾ ಅಜಯ್ ಕುಮಾರ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ನಂತರ ಮೀನು ಸಾಗಾಣಿಕೆ ಕುರಿತು ಮಾಹಿತಿ ಹಾಗೂ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಮೊದಲಿಗೆ ಕೇಳಿ ಪ್ರಸ್ತುತ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ನಿರ್ವಹಣಾ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಅವರಿಂದ ಮಾಹಿತಿಯನ್ನ. ಎಲ್ಲ ರೈತ ಬಂಧು ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಜಯ್ ಕುಮಾರ್ ಎಂಬ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಬೇಸಾಯಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ, ರಾಯಚೂರು. ಈಗಿನ ವಿಷಯ ಬಂದಾಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹತ್ತಿ ಬೆಳೆ ಪ್ರಮುಖವಾದ ಬೆಳೆ. ಈ ಹಂಗಾಮಿನಲ್ಲಿ 200% ಅಂದರೆ ಕಳೆದ ವರ್ಷಕ್ಕೆ ನಾವು ಹೋಲಿಸಿದಾಗ ಅದರ ಕ್ಷೇತ್ರ 200% ಹೆಚ್ಚಾಗೈತೆ. ಆದ್ದರಿಂದ ರೈತರು ಒಳ್ಳೆ ಮುಂಜಾಗ್ರತೆ ಕ್ರಮಗಳ ಅಥವಾ ಒಳ್ಳೆ ಬೇಸಾಯ ಕ್ರಮಗಳನ್ನ ಅಳವಡಿಸ್ಕೊಂಡಾಗ ಒಳ್ಳೆ ಇಳುವರಿ ಪಡ್ಕೋಬಹುದು ಅಂತ ನಾನು ತಿಳಿಯೋಕ್ಕೆ ಇಚ್ಛೆ ಪಡ್ತೇನೆ. ಈಗ ಇವತ್ತಿನ ದಿವಸಕ್ಕೆ ಬಂದಾಗ ಬೆಳೆಯು ಸುಮಾರು 50-70 ದಿವಸದ ಬೆಳೆಯಾಗಿದ್ದು ನಮ್ಮ ಭಾಗದಲ್ಲಿ ರೈತರು ಈ ಕಳೆದ 13 ದಿವಸಗಳಿಂದ ಹೆಚ್ಚಿನ ಮಳೆಯಿಂದಾಗಿ ಆ ಬೆಳೆ ಸ್ವಲ್ಪ ನೀರು ನಿಲ್ಲ ಅಂತ ಜಾಗದಲ್ಲಿ ಬೆಳವಣಿಗೆ ಕುಂಠಿತಗೊಳ್ಳೋ ಸಾಧ್ಯತೆ ಇದೆ. ಹಾಗೆ ಸ್ವಲ್ಪ ಹೂವು ಮೊಗ್ಗು ಕಾಯಿ ಉದುರುವಂಥ ಸನ್ನಿವೇಶ ಮತ್ತು ಸ್ವಲ್ಪ ಈ ಕೀಡೆಗಳ ಹಾವಳಿ ಇಂಥವೆಲ್ಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಇದಕ್ಕೆಲ್ಲ ನಾವೇನಪ್ಪ ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಉತ್ತಮ ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೋಬೇಕು. ಈಗ ಬೆಳೆ ಸುಮಾರು 50-60-70 ದಿವಸ ಇದ್ದಾಗ ನಾವು ಎರಡನೇ ಗೊಬ್ಬರವಾಗಿ ಈಗ ಮೊದಲೇ ಒಂದು ಸಲ ಕೊಟ್ಟಿರ್ತಾರೆ ಸಾರಜನಕ, ರಂಜಕ, ಪೊಟ್ಯಾಷನ್ನ, ಮತ್ತು ಎರಡನೇ ಗೊಬ್ಬರವಾಗಿ ಸಾರಜನಕ ಮತ್ತು ಪೊಟ್ಯಾಷನ್ನ ಅತ್ಯವಶ್ಯಕವಾಗಿ ಕೊಡಬೇಕು. ಈಗ ನಾವು ಒಂದೇ ಸಾರಜನಕ ಅಥವಾ ರಂಜಕ ಗೊಬ್ಬರ ಮಾತ್ರ ಅಷ್ಟೇ ಕೊಟ್ಟು ಪೊಟ್ಯಾಷ್ ಗೊಬ್ಬರ ಕೊಡಲಿಲ್ಲ ಅಂದರೆ ಬೆಳೆಯು ಹೂವು ಮೊಗ್ಗು ಕಾಯಿ ಉದುರೋ ಅಂಥ ಪರಿಸ್ಥಿತಿ ಬರ್ತದೆ. ಯಾಕಂದರೆ ಪೊಟ್ಯಾಷ್ ಕೊರತೆ ಕಂಡು ಬಂದಲ್ಲಿ ಹತ್ತಿಯಲ್ಲಿ ಹೂವು ಮೊಗ್ಗು ಕಾಯಿ ಎಲ್ಲ ಉದುರೋ ಅಂಥ ಸನ್ನಿವೇಶ ಕಂಡು ಬರ್ತದೆ. ಹಾಗಾಗಿ ಎರಡನೇ ಗೊಬ್ಬರವಾಗಿ ಭೂಮಿಗೆ ಸಾರಜನಕ ಅಂದರೆ ಪ್ರತಿ ಎಕರೆಗೆ 1 ಚೀಲದಷ್ಟು ಅಂದರೆ 50 ಕೆಜಿಯಷ್ಟು ಸಾರಜನಕ ಅಂದರೆ ಯೂರಿಯಾ ಮುಖಾಂತರದಲ್ಲಿ ಅಥವಾ 30 ಕೆಜಿ ಪೊಟ್ಯಾಷನ್ನು ಮ್ಯೂರಿಯೇಟ್ ಆಫ್ ಪೊಟ್ಯಾಷ್ ಅಂತ ಒಂದು ಗೊಬ್ಬರದಲ್ಲಿ ಕೊಡಲೇಬೇಕಾಗುತ್ತೆ. ಸೊ ಇದಾದ ನಂತರ ಈಗ ನಾವು ಕಳೆದ 13 ದಿನಗಳ ತಗೊಂಡಾಗ ಮಳೆ ನೀರು ನಿಂತು ಕಂಟಿನ್ಯೂಸ್ ಆಗಿ ಮಳೆ ಹಿಡ್ಕೊಂಡು ಮಳೆ ನೀರು ನಿಂತಾಗಿ ಈ ಪೋಷಕಾಂಶಗಳ ತಗೊಳ್ಳೋ ಶಕ್ತಿನ ಬೆಳೆ ಕಳ್ಕೊಳ್ತದೆ. ಸೊ ಅಂಥ ಟೈಮಲ್ಲಿ ಬೆಳವಣಿಗೆ ಕುಂಠಿತಗೊಳ್ತದೆ. ಅಂಥ ಟೈಮಲ್ಲಿ ಏನಪ್ಪ ನಮಗೆ ಆಸರೆ ನಮ್ಮ ಬೆಳೆಗೆ ಆಸರೆ ಬರೋದು ಪೋಷಕಾಂಶಗಳನ್ನು ಸಿಂಪರಣೆ ಮುಖಾಂತರ ಕೊಡುವಂಥ ಅವು ಯಾವ್ಯಾವಪ್ಪ ಅಂತಂದರೆ ಮೊಟ್ಟ ಮೊದಲನೇ ಸಾರಿಗೆ ನಾವು 19% ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳಿವು. ಇದರ ಜೊತೆಗೆ ಒಂದು ಮೆಗ್ನೀಷಿಯಂ ಸಲ್ಫೇಟ್ ಅಂತ, ಅದು ಸಹ ಶೇಕಡ 100% ನೀರಿನಲ್ಲಿ ಕರಗುವಂಥ ರಸಗೊಬ್ಬರ. ಇದನ್ನು ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ನಷ್ಟು 19 ಮತ್ತು 10 ಗ್ರಾಮ್ನಷ್ಟು ಪ್ರತಿ ಲೀಟ್ರ್ ನೀರಿಗೆ ಮೆಗ್ನೀಷಿಯಂ ಸಲ್ಫೇಟನ್ನು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿದಾಗ, ನಾವು ಭೂಮಿಯಿಂದ ತಗೊಳ್ಳೋದಕ್ಕಂಥ ಸನ್ನಿವೇಶ ಇಲ್ಲದೇ ಇದ್ದಾಗ ನಾವು ಸಿಂಪರಣೆ ಮಾಡಿದಾಗ ಬೆಳೆ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಸೊ ಅದೇ ರೀತಿ ಬೆಳೆ ಒಂದು 75 ದಿವಸಗಳ ಹೋದಾಗ, ಅಂದರೆ ಸುಮಾರು 2.5 ತಿಂಗಳು ಬೆಳೆ ಇದ್ದಾಗ, ಇನ್ನೊಂದು ಮುಖ್ಯವಾದ ಒಂದು ಸಿಂಪರಣಾ ರಸಗೊಬ್ಬರ ಅಂತಂದರೆ 13:0:45 ಅಂತ. ಇದರಲ್ಲಿ ಸ್ವಲ್ಪ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರ್ತದೆ, ಹೀಗಾಗಿ ಇದನ್ನು ಸಿಂಪರಣೆ ಮಾಡಿದರೆ ನಮಗೆ ಹೂವು ಮೊಗ್ಗು ಕಾಯಿ ಉದುರೋದು ತಪ್ಪಿಸ್ತವೆ. ಸೊ ಹಂಗಾಗಿ ಇದು ಬಹಳ ಇಂಪಾರ್ಟೆಂಟ್. ಮತ್ತು ಬೆಳವಣಿಗೆ 75 ದಿವಸ ಆದ್ರೂ ಇನ್ನೂ ಸ್ವಲ್ಪ ಕುಂಠಿತಗೊಂಡಿದೆ ಅಂತ ಅನಿಸಿದರೆ, ನಿಮಗೆ ಭೂಮಿಗೆ ಒಂದು 1/4 ಚೀಲದಷ್ಟು, ಅಂದರೆ 25 ಕೆಜಿಯಷ್ಟು ಯೂರಿಯಾವನ್ನು ಮತ್ತು ಒಂದು 15 ಕೆಜಿಯಷ್ಟು ಪೊಟ್ಯಾಷನ್ನು ಭೂಮಿಗೆ ಕೊಡಬೇಕಾಗುತ್ತೆ. ಯಾವಾಗ 75 ದಿವಸ ಬೆಳೆ ಅಷ್ಟು ಬೆಳವಣಿಗೆ ಕುಂಠಿತಗೊಂಡಿದೆ ಅನ್ನಿಸಿದಾಗ, ಸೊ ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಮತ್ತು ಇದಾದ ನಂತರ ಸ್ವಲ್ಪ ನಮ್ಮ ಮಣ್ಣಿನಲ್ಲಿ ಮುಖ್ಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಕೊರತೆಯೂ ಸಹ ಇದೆ. ಈ ಲಘು ಪೋಷಕಾಂಶಗಳ ಕೊರತೆಯನ್ನು ಹೇಗಪ್ಪ ನೀಗಿಸಬೇಕು ಹತ್ತಿ ಬೆಳೆಯಲ್ಲಿ ಅಂತಂದರೆ, ಈ ಹರಳು ರೂಪದಲ್ಲೂ ಲಘು ಪೋಷಕಾಂಶಗಳ ಒಂದು ಮಿಶ್ರಣ ಸಿಗುತ್ತದೆ, ಮತ್ತು ಈ ದ್ರವ ರೂಪದಲ್ಲೂ ಲಿಕ್ವಿಡ್ ಫಾರ್ಮಲ್ಲೂ ಸಹ ಇದು ಈ ಲಘು ಪೋಷಕಾಂಶಗಳ ಪ್ಯಾಕಿಂಗ್ ಬರ್ತದೆ. ಸೊ ಇದನ್ನು ನಾವು 75 ದಿವಸಗಳ ನಂತರ ಒಂದು ಸಿಂಪರಣೆಯನ್ನು ಮಾಡಬೇಕು. ಶೇಕಡ 0.4% ಅಂದರೆ ಪ್ರತಿ ಲೀಟ್ರ್ ನೀರಿಗೆ 4 ಹರಳು ರೂಪದಲ್ಲಾದರೆ 4 ಗ್ರಾಮ್ನಷ್ಟು ಈ ಲಘು ಪೋಷಕಾಂಶಗಳ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ಅದೇ ದ್ರವ ರೂಪದಲ್ಲಿ ಆಗಿರ್ತಕ್ಕಂಥ ಇದಾದರೆ ಲಘು ಪೋಷಕಾಂಶಗಳಾದರೆ ಪ್ರತಿ ಲೀಟ್ರ್ ನೀರಿಗೆ 4 ಮಿಲಿಲೀಟ್ರ್ನಷ್ಟು ಲಘು ಪೋಷಕಾಂಶಗಳ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ಆವಾಗ ಹತ್ತಿ ಬೆಳೆಗೆ ಲಘು ಪೋಷಕಾಂಶದ ಕೊರತೆಯನ್ನು ನಾವು ನೀಗಿಸಿದಂಗೆ ಆಗುತ್ತೆ. ಮತ್ತು ನಾನು ಹೇಳ್ದಂಗೆ ಮೊದಲನೇ ಗೊಬ್ಬರ, ಮೊದಲನೇ ಸಿಂಪರಣೆ ಹೇಳಿದ್ನಲ್ಲ 19:19 ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಮಿಶ್ರಣವನ್ನು, ಇದನ್ನು ಮತ್ತೆ 15 ದಿವಸಗಳ ನಂತರ ಬಿಟ್ಕೊಂಡು ಇನ್ನೊಂದು ಸಲ ಸಿಂಪರಣೆ ಮಾಡಬೇಕು. ಈ ರೀತಿ ಮಾಡೋದರಿಂದ ಹೂವು ಮೊಗ್ಗು ಕಾಯಿ ತಡೆಗಟ್ಟದಲ್ಲದೆ ಬೆಳವಣಿಗೆ ಚೆನ್ನಾಗಾಗ್ತದೆ, ಮತ್ತು ಕಾಯಿ ದಪ್ಪ ಆಗ್ತದೆ, ಮತ್ತು ಹೂವು ಮೊಗ್ಗು ಫಲ ಉದುರೋದು ನಿಲ್ಲುತ್ತೆ. ಮತ್ತು ಕೆಲವು ಸನ್ನಿವೇಶದಲ್ಲಿ ಯಥೇಚ್ಛವಾಗಿ ಹೂವು ಮೊಗ್ಗು ಕಾಯಿ ಉದುರ್ತಾ ಇರ್ತದೆ. ಸೊ ಅಂಥ ಸನ್ನಿವೇಶದಲ್ಲಿ ಒಂದು ರಾಸಾಯನಿಕ ಇದೆ, ಅದು ಬೆಳವಣಿಗೆ ನಿರೋಧಕ ಅಂತ ಹೇಳ್ತೀವಿ ನಾವು, ಅದು ನ್ಯಾಫ್ಥಲಿನ್ ಅಸಿಟಿಕ್ ಆ್ಯಸಿಡ್ ಅಂತ. ಅದನ್ನು ನಾವು ಮಾರುಕಟ್ಟೆಯಲ್ಲಿ ಪ್ಲಾನೋಫಿಕ್ಸ್ ಅನ್ನೋ ಒಂದು ಟ್ರೇಡ್ ನೇಮಲ್ಲಿ ನಾವು ಪಡೆಯಬಹುದು. ಅದನ್ನು ಹೆಚ್ಚಿಗೆ ಕಾಯಿ ಉದುರುವಂಥ ಸನ್ನಿವೇಶದಲ್ಲಿ ನಾವು ಅದನ್ನು 0.25 ml ಅಂದರೆ 0.25 ml ಮಿಲಿಲೀಟ್ರನ್ನ 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡ್ಕೋಬೇಕು. ಅದು 20 ಲೀಟ್ರ್ ಟ್ಯಾಂಕ್ ಆದರೆ ಸಿಂಪರಣ ಟ್ಯಾಂಕ್, ಅದಕ್ಕೆ ಬರೀ 5 ml ಬರೀ 5 ml 20 ಲೀಟ್ರ್ ನೀರು ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಿದಾಗ ಈ ಹೂವು ಮೊಗ್ಗು ಕಾಯಿ ಹಾವಳಿಯನ್ನು ಉದುರೋದನ್ನು ಹತ್ತಿ ಬೆಳೆಯಲ್ಲಿ ನಾವು ತಡೆಗಟ್ಟಬಹುದು. ಮತ್ತು ಇದಲ್ಲದೆ ಇದನ್ನೆಲ್ಲ ಸಿಂಪರಣೆ ಇವುಗಳನ್ನ ಅದೇ ಸಪ್ರೇಟಾಗಿ ಮಾಡೋ ಅವಶ್ಯಕತೆಯೂ ಇಲ್ಲ, ಯಾಕೆಂದರೆ ಇದು ಯಾವುದೇ ಒಂದು ಕೀಟನಾಶಕದ ಜೊತೆ ಒಂದು ಗೊಬ್ಬರವನ್ನು ಸಿಂಪರಣೆ ಮಾಡಿಕೊಂಡು ನಾವು ಇದನ್ನು ಸಿಂಪರಣೆ ತಗೋಬೋದು. ಅದೇ ರೀತಿ ಈ 13:0:45 ಅನ್ನೋ ಒಂದು ಇದನ್ನು ಸಹ ನಾವು 75 ದಿವಸದಲ್ಲಿ ಒಂದು ಸಲ ಸಿಂಪರಣೆ ಮಾಡಿದಾಗ ಮತ್ತೆ ಒಂದು 15 ದಿವಸ ಬಿಟ್ಕೊಂಡು, ಅಂದರೆ 90 ದಿವಸದಲ್ಲಿ ಮತ್ತೊಮ್ಮೆ 13:0:45 ಪ್ರತಿ ಲೀಟ್ರ್ ನೀರಿಗೆ 10 ಗ್ರಾಮ್ನಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿದಾಗ ಇಲ್ಲೂ ಸಹ ಹೂವು ಮೊಗ್ಗು ಕಾಯಿ ಉದುರೋದು ನಿಲ್ಲೋದಲ್ಲದೆ ಮತ್ತು ಕಾಯಿ ದಪ್ಪ ಆಗ್ತದೆ, ಆವಾಗ ಇಳುವರಿ ಮಟ್ಟ ಹೆಚ್ಚಿಗೆ ಆಗ್ತದೆ. ಸೊ ಇಷ್ಟು ಈ ಬೇಸಾಯ ಕ್ರಮಗಳನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಮತ್ತು ಈ ಹೆಚ್ಚಿನ ಮಳೆ ನೀರು ಬಂದಾಗ ಏನಾಗುತ್ತೆ, ಸ್ವಲ್ಪ ಈ ಪೋಷಕಾಂಶಗಳ ಬೆಳೆ ತಗೊಳ್ಳೋದು ಸ್ವಲ್ಪ ಕುಂಠಿತಗೊಂಡು ಏನಪ್ಪ ಆಗುತ್ತೆ ಅಂದರೆ ಬೆಳೆ ಒಣಗೋ ಥರ ಆಗ್ತದೆ, ಒಂದು ಸ್ವರ್ಗ ರೋಗ ಥರ ಕಾಣುತ್ತದೆ. ಸೊ ಆವಾಗ ಏನಪ್ಪ ಮಾಡಬೇಕು ನಾವು ಅಂತಂದರೆ, ಮುಂಜಾಗ್ರತೆ ಕ್ರಮವಾಗಿ ಎಲ್ಲೆಲ್ಲಿ ನೀರು ನಿಲ್ತದೋ ಅಂಥ ಕಡೆ ಒಂದು ಈ ಬ್ಯಾವಿಸ್ಟಿನ್ ಪುಡಿ ಅಂತ ಬರ್ತದೆ, ಕಾರ್ಬನ್ ಡೇಜಿಮ್ ಅಂತ, 2 ಗ್ರಾಮ್ನಷ್ಟು ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆ ಮಾಡಿದಾಗ ಈ ಪ್ಯಾರಾವಿಲ್ಟ್ ಅಥವಾ ಈ ಸ್ವರ್ಗ ಏನು ಹೆಚ್ಚಿಗೆ ನೀರು ನಿಲ್ತಕ್ಕಂಥ ಪ್ರದೇಶದಲ್ಲಿ ಅದನ್ನು ನಾವು ತಡೆಗಟ್ಬೋದು. ಮತ್ತು ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೆಯೋ ಅಲ್ಲಿ ತಗ್ಗು ಪ್ರದೇಶ ಇರತಕ್ಕಂಥ ಇದರಲ್ಲಿ ಸ್ವಲ್ಪ ಒಂದು ಬಸಿ ಕಾಲುವೆ ಮಾಡಿ ನೀರು ನಿಲ್ಲಲಾರದಂಗೆ ನೋಡ್ಕೋಬೇಕು ನಾವು, ಎಲ್ಲೆಲ್ಲಿ ನೀರು ನಿಲ್ಲತ್ತೆ ಈ ಪ್ರಾಬ್ಲಮ್ ಬರ್ತದೆ. ಸೊ ಹಂಗಾಗಿ ನೀರು ನಿಲ್ದಂಗೆ ಮಾಡಿಕೊಂಡು ಬಸಿ ಕಾಲುವೆ ಮಾಡಿಕೊಂಡು ಆ ಹೆಚ್ಚಿಗೆ ಬಿದ್ದಂಥ ಮಳೆ ಇದನ್ನು ನಾವು ಬಸಿ ಕಾಲುವೆ ಮುಖಾಂತರ ಆಚೆ ಹಾಕ್ಬೋದು. ಸೊ ಹಿಂಗೆ ಮಾಡೋದ್ರಿಂದ ಬೆಳವಣಿಗೆಗೆ ಏನೂ ಕುಂಠಿತ ಬರೋದಿಲ್ಲ. ಮತ್ತು ಈ ಸಾರಜನಕದ ಕೊರತೆ ಬಂದಾಗ, ಈಗ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಯೂರಿಯಾ ಕೊರತೆ ಕಂಡುಬಂದೈತಿ. ಸೊ ಅಂಥ ಸಂದರ್ಭದಲ್ಲಿ ನ್ಯಾನೋ ಯೂರಿಯಾ ಅನ್ನೋ ಒಂದು ಗೊಬ್ಬರದ ಸಿಂಪರಣೆಯನ್ನು ಸಹ ನಾವು ಮಾಡಬಹುದು. ಸೊ ಇದು ಏನಪ್ಪ ಮಾಡಬೇಕು ಅಂದರೆ, ಬೆಳೆ ಒಂದು 60 ದಿವಸದ ಬೆಳೆ ಇದ್ದಾಗ ಸಾರಜನಕದ ಈ ಹೆಚ್ಚಿಗೆ ಮಳೆ ನೀರು ನಿಲ್ಲತಕ್ಕಂಥ ಪ್ರದೇಶದಲ್ಲಿ ಸಾರಜನಕದ ಕೊರತೆ ಕಂಡುಬರುತ್ತದೆ. ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗು ಸಾರಜನಕದ ಕೊರತೆಯನ್ನು ಸೂಚಿಸುತ್ತದೆ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ, ಈ ನ್ಯಾನೋ ಯೂರಿಯಾವನ್ನು ಒಂದು ಪ್ರತಿ ಎಕರೆಗೆ 500 ಮಿಲಿಲೀಟರ್ನ 120 ಲೀಟರ್ನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿದಾಗ ನಾವು ಈ ಸಾರಜನಕದ ಕೊರತೆಯನ್ನು ನೀಗಿಸ್ಕೋಬಹುದು. ಸೊ ಇದು ಈ ಹೆಚ್ಚಿಗೆ ಮಳೆ ಬಂದು ನಾವು ಭೂಮಿಗೆ ಕೊಡಲಾರದಂಥ ಸಂದರ್ಭದಲ್ಲಿ, ಭೂಮಿಗೆ ಗೊಬ್ಬರವನ್ನು ಕೊಡಲಾರದಂಥ ಸಂದರ್ಭದಲ್ಲಿ ನ್ಯಾನೋ ಯೂರಿಯಾ ಬಳಕೆಯನ್ನು ಸಹ ನಾವು ಮಾಡಿಕೊಂಡ್ರು ಅದರ ಸಾರಜನಕದ ಕೊರತೆಯನ್ನು ಸಹ ನಾವು ನೀಗಿಸ್ಕೋಬಹುದು. ಸೊ ಇಷ್ಟು ಗೊಬ್ಬರಗಳ ನಿರ್ವಹಣೆ. ಮತ್ತು ತೊಗರಿ ಬೆಳೆಗೆ ಬಂದಾಗ, ತೊಗರಿ ಬೆಳೆನೂ ಅಷ್ಟೇ, ಈ ಹೆಚ್ಚಿಗೆ ನೀರು ನಿಲ್ತಕ್ಕಂಥ ಪ್ರದೇಶದಲ್ಲಿ ಈಗ ಸುಮಾರು ಕಲಬುರಗಿಯಲ್ಲಿ ಕಳೆದ ಒಂದು 12-13 ದಿವಸಗಳ ಇಂದ ಹೆಚ್ಚಿಗೆ ಮಳೆ ಆಗ್ತಾ ಈಗ ಆಲ್ರೆಡಿ ಸ್ವಲ್ಪ ಬೆಳೆ ಹೆಚ್ಚಿನ ಮಳೆಯ ನೀರು ನಿಲ್ಲೋದಕ್ಕೆ ಸಿದಾಗಿ ಸೊರಗು ರೋಗ ಸ್ಟಾರ್ಟ್ ಆಗಿದೆ. ಸೊ ಅಂಥ ಸಂದರ್ಭದಲ್ಲಿ ಆ ಮಳೆ ನೀರು ನಿಲ್ಲಲಾರದಂಗೆ ನಾವು ಬಸಿಕಾಲು ಹೊಡೆದು ನೀರನ್ನು ಆಚೆ ಆಗೋ ಥರ ಮಾಡಬೇಕು. ಈಗ ಮಾಡೋದ್ರಿಂದ ನಾವು ಅದನ್ನು ನೆಟೆ ರೋಗಕ್ಕೆ ಅಥವಾ ವಿಲ್ಟ್ ಅಂತ ನಾವೇನು ಹೇಳ್ತೀವೋ ಆ ಸೊರಗು ರೋಗಕ್ಕೆ ಹೋಗ್ದಂಗೆ ಬೆಳೆನ ಕಾಪಾಡ್ಕೋಬೋದು. ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಬಂದಾಗ, ನಾವು ಮೂಲಗೊಬ್ಬರವಾಗಿ ಒಂದು ಪ್ರತಿ ಎಕರೆಗೆ 1 ಚೀಲ DIPಯನ್ನು ಶಿಫಾರಸು ಮಾಡ್ತೇವೆ. ಸೊ ಅದನ್ನು ಕೊಟ್ಟ ಮೇಲೆ ಬೆಳೆ ಒಂದು ಸುಮಾರು ಹೂವಾಡೋ ಹಂತಕ್ಕೆ ಬಂದಾಗ 1 25 kg 1/2 ಚೀಲದಷ್ಟು ಯೂರಿಯಾ ಮತ್ತು ಮೇಲು ಗೊಬ್ಬರವಾಗಿ ಕೊಡೋಕ್ಕೆ ಶಿಫಾರಸು ಮಾಡ್ತೀವಿ. ಯಾಕಂದರೆ ಗೊಬ್ಬರ ಕೊರತೆ ಕಂಡು ಬಂದರೆ ಅದರಿಂದ ನಾವು ಅದನ್ನು ನೀಗಿಸಬಹುದು ಸಾರಜನಕದ ಕೊರತೆಯನ್ನು. ಸೊ ಹಂಗಾಗಿ ಮತ್ತು ಬೆಳೆ ಒಂದು 50% ಇದಕ್ಕೆ ಬಂದಾಗ, ಹೂವಾಡೋ ಹಂತಕ್ಕೆ ಬಂದಾಗ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲೇ ಅಭಿವೃದ್ಧಿಪಡಿಸಿದ ಒಂದು ಪಲ್ಸ್ ಮ್ಯಾಜಿಕ್ ಅನ್ನೋ ಒಂದು ಬೆಳವಣಿಗೆ ಉತ್ತೇಜಕವನ್ನು ಸಹ ಸಿಂಪರಣೆ ಮಾಡಬಹುದು. ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ನಷ್ಟು ಇದನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ಸಿಂಪರಣೆ ಮಾಡಿದಾಗ ನಿಮಗೆ ಹೆಚ್ಚು ಪಂಗ್ಲ ಹೊಡೆದು ಹೆಚ್ಚಿನ ಬೆಳವಣಿಗೆ ಮತ್ತು ಹೆಚ್ಚು ಹೂವಾಡೋ ಇದನ್ನು ಕಲ್ಪಿಸಿಕೊಡ್ತದೆ ಬೆಳೆಗೆ. ಮತ್ತು ಈ ಸಿಂಪರಣೆಯನ್ನು ಮತ್ತೆ 15 ದಿವಸಗಳ ನಂತರ ಇನ್ನೊಮ್ಮೆ ಸಿಂಪರಣೆ ಮಾಡಿದಾಗ ಬೆಳೆಯು ಬೆಳವಣಿಗೆ ಚೆನ್ನಾಗಿ ಬಂದು ಮತ್ತು ಪಂಗಲಗಳು ಚೆನ್ನಾಗಿ ಹೊಡೆದು ಮತ್ತು ಬೆಳವಣಿಗೆ ಹೆಚ್ಚಾಗಿ ಕಂಡುಬರ್ತದೆ. ಮತ್ತು ಬೆಳೆ ಒಂದು ಸುಮಾರು 50 ದಿವಸ ಆದಾಗ ಈ ಕುಡಿ ಚೀಟ ಅದನ್ನು ಮಾಡಬೇಕು ತೊಗರಿ ಬೆಳೆಯಲ್ಲಿ. ಈ ಥರ ಮಾಡಿದ್ರೆ ಸೈಡಲ್ಲಿ ಬರೆದಿರ್ತಕ್ಕಂಥ ಪಂಗಲಗಳು ಹೆಚ್ಚಾಗಿ ಚೆನ್ನಾಗಿ ಬೆಳೆದು ಹುಲಸಾಗಿ ಬೆಳೆದು ಅದರಲ್ಲಿ ಕಾಯಿ ಹಿಡಿಯೋಕ್ಕೆ ಹೆಚ್ಚು ಅವಕಾಶ ಇರ್ತದೆ. ಸೊ ಇದು ಕುಡಿ ಚೀಟ ಒಂದು ಬೇಸಾಯ ಕ್ರಮವನ್ನು ತೊಗರಿ ಬೆಳೆಯಲ್ಲಿ 55-60 ದಿವಸದ ಒಳಗಾಗಿ ಒಂದು ಸಲ ಮಾಡಿದ್ರೆ ಒಳ್ಳೆಯದಂತ. ಮತ್ತು ಇದೇ ರೀತಿ ಹತ್ತಿ ಬೆಳೆಯಲು ಸಹ ಕುಡಿ ಚೀಟದ ಕಾರ್ಯಕ್ರಮವನ್ನು ಅಥವಾ ಒಂದು ಕ್ರಮವನ್ನು ನಾವು ಅಳವಡಿಸ್ಕೋಬೋದು. ಯಾವಾಗಪ್ಪ ಹತ್ತಿಯಲ್ಲಿ ಅಂತಂದರೆ, ಹತ್ತಿ ಬೆಳೆ ಸುಮಾರು 3.5 ಅಡಿ ಈ ಹೈಟ್ ಇದ್ದಾಗ, ಎತ್ತರ ಇದ್ದಾಗ ಹೆಚ್ಚಿನ ಬೆಳವಣಿಗೆ ಅವಶ್ಯಕತೆ ಇರೋದಿಲ್ಲ. ಈಗ ಕುಡಿ ಚೀಟೋದ್ರಿಂದ ಏನಾಗುತ್ತೆ, ಹತ್ತಿಯಲ್ಲಿ ಹೆಚ್ಚಿನ ಪಂಗಲಗಳು ಒಡೆದು ಆ ಪಂಗಲಗಳಲ್ಲಿ ಹಿಡಿದಿರ್ತಕ್ಕಂಥ ಕಾಯಿ ಹಿಡ್ಕೊಂಡು ಚೆನ್ನಾಗಿ ಹಿಡ್ಕೊಂಡು ಬೀಳಲಾರದೆ ದಪ್ಪ ಆಗೋ ಇದು ಚೆನ್ನಾಗಿ ಬರ್ತದೆ. ಅಂದರೆ ಹತ್ತಿಯಲ್ಲಿ ಇಡ್ತಕ್ಕಂಥ ಕಾಯಿ ದಪ್ಪ ಆಗಿ ಬೆಳೆಯಲ್ಲೇ ಉಳ್ಕೊಂಡು ಒಳ್ಳೆ ಗಾತ್ರ ಬೆಳೆದು ಒಳ್ಳೆ ಇಳುವರಿ ಕೊಡೋ ಸಾಧ್ಯತೆ ಇದೆ. ಇದು ಒಂದು ಮುಖ್ಯವಾದ ಒಂದು ಬೇಸಾಯ ಕ್ರಮ, ಕುಡಿ ಚೀಟೋದು ಹತ್ತಿಯಲ್ಲೂ ಸಹ ಅಥವಾ ತೊಗರಿಯಲ್ಲೂ ಸಹ. ಸೊ ಈ ಥರ ಮಾಡೋದ್ರಿಂದ ಬೆಳವಣಿಗೆಯನ್ನು ನಾವು ಇದು ಮಾಡ್ಬೋದು. ಮತ್ತು ಹತ್ತಿಯಲ್ಲಿ ಏನಪ್ಪ ಅಂತಂದರೆ, ಒಂದು ಮೊನೋಪೋಡಿಯಲ್ ಬ್ರಾಂಚ್ ಅಂತ ಬರ್ತದೆ ಈ ಹತ್ತಿಯಲ್ಲಿ. ಅಂದರೆ ಅದು ಪಂಗಲಗಳ ಹೆಚ್ಚಿ ಹಿಡಿಯೋದಿಲ್ಲ, ಮೇಯ್ನ್ ಸ್ಟೆಮ್ ಕಾಂಡಕ್ಕೆ ಪ್ಯಾರಲಲ್ ಆಗಿ ಬೆಳೆದಿರುತ್ತದೆ ಅದು. ಅದರಲ್ಲಿ ಯಾವುದೇ ಕಾಯಿ ಹಿಡಿದರೂ ಸಹ ಸಣ್ಣ ಕಾಯಿ ಇರ್ತದೆ, ಅದು ಮತ್ತೆ ಬಿದ್ದೋಗ್ತದೆ. ಸೊ ಅದು ಅನಾವಶ್ಯಕವಾಗಿ ಬೆಳೆದಿರ್ತದೆ. ಅದನ್ನು ನಾವು ಪ್ರೂನಿಂಗ್ ಅಂತ ಮಾಡ್ತೀವಿ, ಅಂದರೆ ಕಟ್ ಮಾಡೋದು. ಅಂದರೆ ಮೊದಲನೇ ಹಂತದಲ್ಲಿ, ಬೆಳವಣಿಗೆ ಹಂತದಲ್ಲೇ ಬೆಳೆ ಸುಮಾರು 1 45 ದಿವಸ ಇದ್ದಾಗ ಅಂಥ ಮನೋಪೋಡಿಯ ಪಂಗಲಗಳು ಬೆಳ್ಕೊಂಡಾಗ ಆ ಮನೋಪೋಡಿಯಗಳನ್ನು ಕಟ್ ಮಾಡಿದ್ರೆ ಈ ಅದರ ಸಿಂಪೋಡಿಯಲ್ ಪಂಗಲಗಳು ಚೆನ್ನಾಗಿ ಬೆಳೆದು ಅದರಲ್ಲಿ ಚೆನ್ನಾಗಿ ಕಾಯಿ ಹಿಡಿಯೋ ಅಂತ ಒಂದು ಸನ್ನಿವೇಶ ಕಂಡುಬರ್ತದೆ. ಸೊ ಈಗ ಮಾಡೋದ್ರಿಂದ ನಾವು ಹೆಚ್ಚಿನ ಬೆಳವಣಿಗೆಯನ್ನು ಕುಂಠಿತಗೊಂಡು ಈ ಕಾಯಿ ಮೊಗ್ಗು ಹೆಚ್ಚಿಗೆ ಕಚ್ಚಗಳ ಥರ ನಾವು ಅದನ್ನು ಮಾಡ್ಕೋಬಹುದು ಹತ್ತಿ ಬೆಳೆಯಲ್ಲಿ. ಸೊ ಇವು ಹತ್ತಿ ಬೆಳೆಯಲ್ಲಿ ಈಗ ಸದ್ಯಕ್ಕೆ ಈಗ 13 ದಿವಸಗಳ ಸತತ ಮಳೆ ಬಂದು ಬೆಳವಣಿಗೆ ಕುಂಠಿತಗೊಂಡಿರತಕ್ಕಂಥ ಸನ್ನಿವೇಶದಲ್ಲಿ ಈ ಬೇಸಾಯ ಕ್ರಮಗಳನ್ನು ಮಣ್ಣಿನ ಮುಖಾಂತರ ಕೊಡ್ತಕ್ಕಂಥ ಗೊಬ್ಬರಗಳನ್ನು ಅಥವಾ ಮತ್ತು ಸಿಂಪರಣೆ ಮುಖಾಂತರ ಗೊಬ್ಬರಗಳನ್ನು ಈ ಥರ ನಾವು ಬಳಸೋದ್ರಿಂದ ನಾವು ಹತ್ತಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡ್ಕೋಬಹುದು ಅಂತ ಈ ಮೂಲಕ ತಿಳಿಸ್ಕೊಡ್ತೇನೆ. ಇದುವರೆಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ನಿರ್ವಹಣಾ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಈಗ ಕೇಳಿ ಮೀನು ಸಾಕಾಣಿಕೆ ಕುರಿತು ಮಾಹಿತಿಯನ್ನು ಅಮರೇಶ್ ಆಶಿಯಾಳ್ ಅವರಿಂದ. ಇತ್ತೀಚೆಗೆ ಮೀನು ಕೃಷಿ ಅತ್ಯಂತ ಲಾಭದಾಯಕವಾದಂತಹ ಒಂದು ಉದ್ದಿಮೆಯಾಗಿ ಪರಿಗಣಿಸಿದೆ. ಕೃಷಿಗೆ ಲಭ್ಯವಿರುವ ಭೂಪ್ರದೇಶ ಸೀಮಿತವಾಗಿರುವುದರಿಂದಲೂ ಹಾಗೂ ನಗರೀಕರಣ ಮತ್ತು ಔದ್ಯೋಗೀಕರಣದ ಭರದಲ್ಲಿ ಭೂಮಿಯನ್ನು ಆಕ್ರಮಿಸಿಕೊಳ್ಳುತ್ತಿರುವುದು ಹೆಚ್ಚಾಗಿದೆ. ಭವಿಷ್ಯದಲ್ಲಿ ನಾವು ಆಹಾರ ಉತ್ಪಾದನೆಗೆ ಜಲಪ್ರದೇಶವನ್ನೇ ಅವಲಂಬಿಸಬೇಕಾದಂತಹ ಒಂದು ಅನಿವಾರ್ಯತೆಯೂ ಕೂಡ ಇದೆ. ಸಮುದ್ರದಿಂದ ಹಿಡಿಯಲ್ಪಡುವ ಮೀನಿನ ಪ್ರಮಾಣವು ಈಗಾಗಲೇ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಹೆಚ್ಚಿನ ಉತ್ಪಾದನೆಗೆ ಅಲ್ಲಿ ಅವಕಾಶ ಕಡಿಮೆ ಇರ್ತದೆ. ಆದುದರಿಂದ ಮೀನು ಸಾಕಾಣಿಕೆ ಆಹಾರ ಉತ್ಪಾದನೆ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟ ಕೃಷಿ ವಿಧಾನವಾಗಿ ಪರಿಣಮಿಸಿದೆ. ಮೀನುಗಳಷ್ಟೇ ಅಲ್ಲದೆ ವಲ್ಕವಂತಗಳು, ಮೃದ್ವಂಗಿಗಳು ಹಾಗೂ ಜಲಸಸ್ಯಗಳನ್ನು ನೀರಿನೊಳಗೆ ಬೆಳೆಸುವ ಕೃಷಿ ವಿಧಾನವನ್ನು ಜಲಕೃಷಿ ಅಥವಾ ನೀರಿನೊಳಗಿನ ಕೃಷಿ ಎಂದು ಕರೆಯುತ್ತಾರೆ. ವಿವಿಧ ಮೀನು ಸಾಕಾಣಿಕಾ ಪದ್ಧತಿಗಳಲ್ಲಿ ಮಿಶ್ರ ಮೀನು ಸಾಕಾಣಿಕೆಯು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಬೇರೆ ಬೇರೆ ಜಾತಿಯ ಮತ್ತು ತಳಿಗಳ ಹಾಗೂ ಬೇರೆ ಬೇರೆ ಆಹಾರಾಭ್ಯಾಸಗಳು ಮೀನುಗಳನ್ನು ಮಿಶ್ರ ಮೀನು ಸಾಕಾಣಿಕೆ ಎಂದು ಕೂಡ ಕರೆಯುತ್ತಾರೆ. ಈ ವಿಧಾನದಲ್ಲಿ ಸ್ವದೇಶಿ ತಳಿಗಳಾದ ಕಟ್ಲಾ, ರೋಹು, ಮೃಗಾಲ್ ಮತ್ತು ವಿದೇಶಿ ತಳಿಗಳಾದ ಬೆಳ್ಳಗೆಂಡೆ, ಹುಲ್ಲುಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಮೀನುಗಳನ್ನು ಬೆಳೆಸಬಹುದು. ಮೀನು ಸಾಕಾಣಿಕೆ ಕೊಳಗಳ ಸಿದ್ಧತೆ ಮತ್ತು ನಿರ್ವಹಣೆ ಕುರಿತು ಹೇಳೋದಾದರೆ, ಮೀನು ಕೊಳದಲ್ಲಿ ಸಹಕಾರಿಯೂ ಹಾಗೂ ಅಪಾಯಕಾರಿಯೂ ಆದ ಎರಡು ರೀತಿಯ ಅಂಶಗಳನ್ನು ಕಾಣುತ್ತೇವೆ. ಬೇಡವಾದ ಗಿಡ ಮತ್ತು ತೊಂದರೆದಾಯಕ ಸಸ್ಯಗಳನ್ನು ಜಲಕಳೆಗಿಡ ಎನ್ನುತ್ತಾರೆ. ಚಿಕ್ಕ ಗಾತ್ರಕ್ಕೆ ಬೆಳೆಯುವ ಮತ್ತು ಮೀನು ಸಾಕಾಣಿಕೆಗೆ ಯೋಗ್ಯವಲ್ಲದ ಅನಗತ್ಯ ಮೀನುಗಳನ್ನು ಕಳೆ ಮೀನು ಎಂದು ಕೂಡ ಕರೆಯುತ್ತೇವೆ. ಅದಲ್ಲದೆ ಹೊಂಡದಲ್ಲಿರುವ ಮೀನುಗಳನ್ನು ತಿನ್ನುವ ಮೀನುಗಳಿಗೆ ಭಕ್ಷಕ ಮೀನು ಎಂದು ಕೂಡ ಕರೆಯುತ್ತಾರೆ. ಮೀನಿನ ಬೆಳವಣಿಗೆಗೆ ಅಪಾಯಕಾರಿಯಾದ ಅಂಶಗಳಾದ ಜಲಕಳೆಗಿಡ, ಕಳೆ ಮೀನು ಮತ್ತು ಭಕ್ಷಕ ಮೀನುಗಳನ್ನು ನಿರ್ಮೂಲನೆ ಮಾಡಿ ಸಹಕಾರಿಯಾಗಬಲ್ಲ ಅಂಶಗಳನ್ನು ಮಾತ್ರ ಉಳಿಸಿಕೊಂಡು ಮೀನು ಸಾಕಾಣಿಕೆಯನ್ನು ಮಾಡಿದರೆ ಅಧಿಕ ಮೀನು ಉತ್ಪನ್ನ ತೆಗೆಯಲು ಸಾಧ್ಯ. ಇಲ್ಲದಿದ್ದರೆ ಸಾಕಾಣಿಕೆಗೆ ಒಳಪಟ್ಟಿರುವ ಮೀನು ಮರಿಗಳ ಜೊತೆ ಕರಗಿದ ಆಮ್ಲಜನಕ, ಆಹಾರ ಮತ್ತು ಸ್ಥಳಕ್ಕಾಗಿ ಪೈಪೋಟಿ ಮಾಡುವುದಲ್ಲದೆ ಮೀನು ಮರಿಗಳನ್ನು ತಿನ್ನುತ್ತವೆ ಮತ್ತು ತಮ್ಮ ಸಂತತಿಯನ್ನು ವೃದ್ಧಿಸಿ ಮೀನಿನ ಇಳುವರಿಯನ್ನು ಕುಂಠಿತಗೊಳಿಸುತ್ತದೆ. ಕೊಳದಲ್ಲಿರುವ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡುವುದರಿಂದ ಅದರ ಸಮಸ್ಯೆ ಉದ್ಭವಿಸುವುದಿಲ್ಲ. ತಳಭಾಗವನ್ನು ಒಣಗಿಸಿದ ನಂತರ 1 ಎಕರೆಗೆ 1 ವರ್ಷಕ್ಕೆ ಶಿಫಾರಸು ಮಾಡಿದ ಗೊಬ್ಬರ 4,000 ರಿಂದ 4,800 ಕೆಜಿ ಸಗಣಿ, 10% ಗೊಬ್ಬರವನ್ನು ಕೊಳಕ್ಕೆ ಮೀನು ಮರಿಗಳ ದಾಸ್ತಾನು ಮಾಡುವ 8 ದಿನಗಳ ಮೊದಲೇ ಹಾಕಬೇಕು. ಗೊಬ್ಬರವನ್ನು ಹರಡಿದ ನಂತರ ಈಗಾಗಲೇ ನಾನು ಹೇಳುವಂತೆ ಎತ್ತುಗಳಿಂದ ಅಥವಾ ಯಂತ್ರಗಳಿಂದ ಅದನ್ನು ಉಳುಮೆ ಮಾಡಬೇಕು ಮತ್ತು ಕೊಳಕ್ಕೆ ಕಾಲುವೆ ಮುಖಾಂತರ ಅಥವಾ ಪಂಪ್ನಿಂದ ನೀರನ್ನು ತುಂಬಿಸುವುದು, ಕೊಳದಲ್ಲಿರುವ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ತಳಭಾಗವನ್ನು ಒಣಗಿಸುವುದರಿಂದ ಮೀನು ಹೊಂಡದ ಮಣ್ಣಿನ ಫಲವತ್ತತೆಯೂ ಕೂಡ ಹೆಚ್ಚಾಗ್ತದೆ. ಕೊಳಕ್ಕೆ ನೀರು ಬಿಡುವಾಗ ಸಣ್ಣ ಕಲ್ಲಿನ ಜಾಲರಿಯ ಮೂಲಕ ಹಾಯ್ದು ಹೋಗುವಂತೆ ಮಾಡುವುದರಿಂದ ಹೊರಗಿನಿಂದ ಬಂದು ಸೇರುವ ಇತರ ಪ್ರಾಣಿ ಮತ್ತು ಮೀನುಗಳನ್ನು ನಿಯಂತ್ರಣ ಮಾಡಬಹುದು. ಅದೇ ರೀತಿ ಕೊಳದಿಂದ ಹೊರಕ್ಕೆ ಹರಿದು ಹೋಗುವ ನೀರನ್ನು ಸಹ ಜಾಲರಿಯ ಮೂಲಕ ಹರಿದು ಬಿಟ್ಟರೆ ಸಾಕುತ್ತಿರುವ ಮೀನು ಮರಿಗಳು ತಪ್ಪಿಸಿಕೊಂಡು ಹೋಗದಂತೆ ಕಾಯ್ದುಕೊಳ್ಳಬಹುದು. ಇನ್ನು ಮೀನು ಮರಿಗಳ ದಾಸ್ತಾನ ಕುರಿತು ಹೇಳೋದಾದರೆ, ಮೀನು ಮರಿಗಳನ್ನು ಹತ್ತಿರವಿರುವ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ತಂಪು ಹವಾಮಾನವಿದ್ದಾಗ ರಾತ್ರಿ ಹೊತ್ತು ಮರಿಗಳನ್ನು ಸಾಕಾಣಿಕೆ ಮಾಡುವುದು ಒಳ್ಳೆಯದು. ಹೊಂಡಕ್ಕೆ 3-6 ತಳಿಯ 10-15 ಸೆಂಟಿಮೀಟರ್ ಉದ್ದವಿರುವ ಮರಿಗಳನ್ನು, 3-4 ಸೆಂಟಿಮೀಟರ್ ನೀರಿನ ಆಳವಿರುವ ಹೊಂಡಕ್ಕೆ 3,000-3,500 ಮರಿಗಳಂತೆ ಕೊಳದ ಫಲವತ್ತತೆ ಮತ್ತು ನೀರಿನ ಲಭ್ಯತೆಯ ಅನುಗುಣವಾಗಿ ದಾಸ್ತಾನನ್ನು ಮಾಡಬೇಕು. ಇನ್ನು ಗೊಬ್ಬರದ ಬಳಕೆ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಕೊಳದಲ್ಲಿ ಸ್ವಾಭಾವಿಕವಾಗಿ ಕಂಡುಬರುವ ಮೀನಿನ ನೈಸರ್ಗಿಕ ಆಹಾರ ಸಾಲದೆ ಹೋಗುವುದರಿಂದ ಅಗತ್ಯವಾದ ನೈಸರ್ಗಿಕ ಆಹಾರವನ್ನು ವೃದ್ಧಿಸಲು ಪ್ರತಿ ತಿಂಗಳು ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆಯ ಅಗತ್ಯ ಇರ್ತದೆ. ಆದರೆ ರಾಸಾಯನಿಕ ಗೊಬ್ಬರವು ತುಂಬ ತುಟ್ಟಿ ಇರುವುದರಿಂದ ಸಾವಯವ ಗೊಬ್ಬರದ ಬಳಕೆ ಉತ್ತಮ. ದನದ ಸಗಣಿ, ಕೋಳಿ ಗೊಬ್ಬರ, ಹಂದಿ ಗೊಬ್ಬರ, ಕುರಿ ಗೊಬ್ಬರ, ಜೈವಿಕ ಅನಿಲದ ಘಟಕದಿಂದ ಬರುವ ಸಗಣೆ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ ಇತ್ಯಾದಿ ಸಾವಯವ ಗೊಬ್ಬರಗಳನ್ನು ಮೀನು ಸಾಕಾಣಿಕೆಯಲ್ಲಿ ಬಳಸಬಹುದಾಗಿದೆ. ಸಾವಯವ ಗೊಬ್ಬರವನ್ನು ಕೊಂಡುಕೊಳ್ಳಬೇಕಾದರೆ ಸ್ವಲ್ಪ ದುಬಾರಿಯಾಗಬಹುದು. ಆದುದರಿಂದ ಸಾವಯವ ಗೊಬ್ಬರವನ್ನು ಪಡೆಯಬೇಕಾದರೆ ಹಸು ಅಥವಾ ಎಮ್ಮೆಯನ್ನು ಸಾಕಲೇಬೇಕಾಗ್ತದೆ. ಹೀಗೆ ಸಾಕಾಣಿಕೆ ಮಾಡುವಾಗ ಖಂಡಿತ ದುಬಾರಿ ಆಗುವುದಿಲ್ಲ. ಆದರೆ ಇದು ಸರಿಯಾದ ನಿರ್ವಹಣೆ ಮಾಡಿದರೆ ತುಂಬ ಲಾಭದಾಯಕವಾಗಿ ಪರಿಗಣಿಸುತ್ತದೆ. ಅದೇ ಸಮಗ್ರ ಕೃಷಿ. ಈ ಸಮಗ್ರ ಕೃಷಿಯಲ್ಲಿ ಹೈನುಗಾರಿಕೆಯೊಂದೆಯಲ್ಲ ಮೀನು ಕೃಷಿಯನ್ನು ಭತ್ತದ ಸಾಗುವಳಿ, ಹೈನುಗಾರಿಕೆ ಮತ್ತು ತೋಟಗಾರಿಕೆ ಇತ್ಯಾದಿಗಳೊಂದಿಗೆ ಮಾಡುವುದು ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಚಲಿತಗೊಂಡಿದೆ. ಇದರಿಂದ ವರ್ಷವಿಡೀ ಯುವ ಶಕ್ತಿಗೆ ಕೆಲಸ ಸಿಗುವುದಲ್ಲದೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ಮತ್ತು ಹೆಚ್ಚು ಲಾಭದಾಯಕ ಎನ್ನುವುದು ಸಾಬೀತಾಗಿದೆ. ಇಂತಹ ಪದ್ಧತಿಯನ್ನು ಸಮಗ್ರ ಕೃಷಿ ಪದ್ಧತಿ ಎಂದು ಕೂಡ ಕರೀತಾರೆ. ಮೀನು ಕೃಷಿಯನ್ನು ಕೃಷಿ ಪದ್ಧತಿಯೊಂದಿಗೆ ಮಾಡುವುದು ಮತ್ತು ಮೀನು ಕೃಷಿಯನ್ನು ಪಶುಸಂಗೋಪನೆಯೊಂದಿಗೆ ಮಾಡುವುದು ಎರಡು ಬಗೆಯಾಗಿ ವಿಂಗಡಿಸಬಹುದು. ಮೀನು ಮತ್ತು ಭತ್ತದ ಸಾಗುವಳಿ ಕುರಿತು ಹೇಳೋದಾದರೆ, ಮೀನು ಕೃಷಿ ಅದರಲ್ಲೂ ಸಾಮಾನ್ಯ ಗೆಂಡೆ ಮೀನನ್ನು ಭತ್ತದ ಗದ್ದೆಗಳಲ್ಲಿ ಬೆಳೆಸುವುದನ್ನು ಜಪಾನ್, ಇಂಡೋನೇಷ್ಯಾ ಮತ್ತು ಚೀನಾ ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿದೆ. ಮುಂಗಾರು ಮಳೆ ಬಂದಾಗ ಗದ್ದೆಯನ್ನು ತಯಾರಿ ಮಾಡಿ ಬದುಗಳನ್ನು ಸರಿ ಮಾಡಿ ಅದರಲ್ಲಿ ನೀರನ್ನು ತುಂಬಿಸಬೇಕು. ಒಂದು ಎಕರೆ ಗದ್ದೆಯಲ್ಲಿ 12,000-15,000 ಮೀನು ಮರಿಗಳನ್ನು ಬಿಡಬೇಕು. 20 ದಿನಗಳ ನಂತರ ಮೀನು ಮರಿಗಳನ್ನು ಹಿಡಿದು ಬೇರೆ ಕಡೆ ಬಿಡಬೇಕು. ಆಗಸ್ಟ್ ತಿಂಗಳಿನಲ್ಲಿ ಭತ್ತ ನಾಟಿ ಮಾಡಿದ 3 ದಿನಗಳಲ್ಲಿ ಮತ್ತೊಮ್ಮೆ ಹೊಸ ಮೀನು ಮರಿಗಳನ್ನು ಬಿಡಬೇಕಾಗ್ತದೆ. ಗದ್ದೆಯಲ್ಲಿ ಕಳೆ ತೆಗೆದು ಗೊಬ್ಬರ ಹಾಕಿದ ನಂತರ ಫಿಂಗರ್ಲಿಂಗ್ಸ್ ಹಂತದ ಮೀನು ಮರಿಗಳನ್ನು 1 ಎಕರೆಗೆ 2,500 ಸಂಖ್ಯೆಯಂತೆ ಬಿಟ್ಟು 2 ತಿಂಗಳ ಬೆಳೆಸಬೇಕು. ಈ ಮರಿಗಳನ್ನು ಬಿಡುವುದರಿಂದ ಸರಾಸರಿ 16,000-2,100 ಕೆಜಿ ಭತ್ತದ ಮತ್ತು 200 ಕೆಜಿಯಷ್ಟು ಮೀನನ್ನು ಒಂದು ಬೆಳೆಯ ಸಮಯದಲ್ಲಿ ಬೆಳೆಯಬಹುದು. ಇನ್ನು ಮೀನು ಮತ್ತು ತೋಟಗಾರಿಕೆಯ ಪದ್ಧತಿ ಕುರಿತು ಹೇಳೋದಾದರೆ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮೀನು ಕೃಷಿಯ ಜೊತೆಗೆ ಮೀನು ಹೊಂಡೆಗಳ ಬದುಗಳ ಮೇಲೆ ತೋಟಗಾರಿಕಾ ಬೆಳೆಗಳಾದ ಹೂ, ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಸಬಹುದು. ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವಾಗ ಬರುವ ತ್ಯಾಜ್ಯ ವಸ್ತುಗಳನ್ನು ಮೀನಿನ ಹೊಂಡಕ್ಕೆ ಹಾಕುವುದರಿಂದ ಅದು ಕ್ರಮೇಣ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಅದೇ ರೀತಿ ಮೀನು ಹೊಂಡದ ಗೊಬ್ಬರಯುಕ್ತ ನೀರನ್ನು ತೋಟಗಾರಿಕೆ ಬೆಳೆಗಳಿಗೆ ಹಾಯಿಸಬಹುದು. ಇದರಿಂದ ತೋಟಗಾರಿಕಾ ಬೆಳೆಗಳಿಗೆ ನೀಡಬಹುದಾದ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇದರಿಂದ ಖರ್ಚು ಕಡಿಮೆಯಾಗ್ತದೆ. ಕಾಲಮಾನಕ್ಕೆ ತಕ್ಕಂತೆ ಬಗೆ ಬಗೆಯ ಹೂ ಮತ್ತು ತರಕಾರಿಗಳನ್ನು ಕೂಡ ಬೆಳೆಯಬಹುದು. ಮೀನು ಮತ್ತು ಹೈನುಗಾರಿಕೆ ಸಮಗ್ರ ಕೃಷಿಯಲ್ಲಿ ಮೀನು ಹೊಂಡಕ್ಕೆ ಸಾವಯವ ಗೊಬ್ಬರವನ್ನು ಹೆಚ್ಚು ಉಪಯೋಗಿಸುವುದರ ಕಾರಣ ಒಂದು ಉತ್ತಮ ಅನ್ವೇಷಣೆ ಅಂತಲೂ ಕೂಡ ಅದನ್ನು ಕರೀತಾರೆ. ಒಂದು ಹಸು ಅಥವಾ ಒಂದು ಎಮ್ಮೆ ವರ್ಷಕ್ಕೆ ಸರಾಸರಿ 12,000 ಕೆಜಿ ಸಗಣಿಯನ್ನು ಮತ್ತು 8,000 ಲೀಟರ್ ಗೋಮೂತ್ರವನ್ನು ಹಾಕ್ತದೆ. ಈ ಸಾವಯವ ಗೊಬ್ಬರದಿಂದ ನೀರಿನಲ್ಲಿ ಹಸಿರು ಪಾಚಿ ಉತ್ಪತ್ತಿಯಾಗೋದ್ರಿಂದ ಅದು ಮೀನಿಗೆ ನೈಸರ್ಗಿಕ ಆಹಾರ ಉತ್ಪಾದನೆಯಲ್ಲಿ ತುಂಬ ಉಪಕಾರಿ ಆಗ್ತದೆ. ಒಂದು ವರ್ಷಕ್ಕೆ 1 ಎಕರೆ ಮೀನು ಹೊಂಡಕ್ಕೆ ಬೇಕಾಗುವಷ್ಟು ಗೊಬ್ಬರ 2 ಹಸು ಅಥವಾ ಎಮ್ಮೆಯಿಂದ ದೊರೆಯುತ್ತದೆ. ಈ ಪದ್ಧತಿಯಿಂದ ಒಬ್ಬ ಕೃಷಿಕ ಹಾಲು, ಮೀನು ಮತ್ತು ಕರುವನ್ನು ಪಡೆಯುವುದಲ್ಲದೆ ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಇದರಿಂದ ರೈತ ಬಾಂಧವರು ಕೇವಲ ಕೃಷಿ ಪದ್ಧತಿಯನ್ನು ಮಾತ್ರ ಮಾಡದೆ ಹೀಗೆ ಸಮಗ್ರ ಕೃಷಿಯ ಕಡೆ ಹೆಚ್ಚಿನ ಒಂದು ಒತ್ತನ್ನು ನೀಡಬಹುದು. ಕೃಷಿಯ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕೆ ಮತ್ತು ಮುಖ್ಯವಾಗಿ ಮೀನುಗಳನ್ನು ಸಾಕಾಣಿಕೆ ಮಾಡೋದರಿಂದ ಕೃಷಿಯ ಜೊತೆಗೆ ಮೀನಿನಿಂದ ಆದಾಯ ಕೂಡ ಹೆಚ್ಚು ಬಂದು ಅದನ್ನು ಕೃಷಿ ಉತ್ಪಾದನೆಯಲ್ಲಿ ಅದನ್ನು ಬಳಸಬಹುದಾಗಿದೆ. ಆದ್ದರಿಂದ ರೈತ ಬಾಂಧವರಿಗೆ ಈ ಮೀನು ಸಾಕಾಣಿಕೆಯ ಸಮಗ್ರ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಮೀನು ತಜ್ಞರನ್ನು ಭೇಟಿಯಾಗಿ ಮಾಹಿತಿ ಪಡ್ಕೋಬಹುದು. ಇದುವರೆಗೆ ಮೀನು ಸಾಕಾಣಿಕೆ ಕುರಿತು ಅಮರೀಶ್ ಆಶಿಯಾಳ ಅವರಿಂದ ಮಾಹಿತಿಯನ್ನು ಕೇಳಿದರೆ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್,

ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರೇವಣ್ಣಪ್ಪ ಹಿರೇಕುರುಬರ್ ಮತ್ತು ಸಂಗಡಿಗರಿಂದ ಕರಡಿ ಮಜಳು. ಇದುವರೆಗೆ ರೇವಣ್ಣಪ್ಪ ಹಿರೇಕುರುಬರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು ಕೇಳಿದರೆ. ಈಗ ಕೇಳಿ ಜಾನಪದ ಗೀತೆಯನ್ನು ಬಿಕೆ ಸುಮಿತ್ರ ಅವರ ಧ್ವನಿಯಲ್ಲಿ. ಮಾವ ಗಂಜಿ ಸುತ್ತೇಳು ನೆರೆ ಗಂಜಿ ಮತ್ತೆ ಆಳು